ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ನಾಲ್ಕನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ದಶಮಿ ಸೋಮವಾರ, ಗಂಟೆ ಬೆಳಗಿನ 8. ಪರಮಹಂಸರು ಮಾಸ್ಟರೊಡನೆ ಸರ್ವೆ ಮರಗಳ ತೋಪಿನಲ್ಲಿ ಮಾತನಾಡುತ್ತಿದ್ದಾರೆ. ಈ ದಿನ ಮಾಸ್ಟರ್ನ ಗುರುಗೃಹ ವಾಸದ 11ನೇ ದಿನ. ಗುರುಗೃಹ ವಾಸ ಎಂತ ಭಾಗ್ಯವಂತ, ಆತ ತೀರ್ಮಾನ ಮಾಡಿ ಬಂದ್ಬಿಟ್ಟಿದ್ದಾನೆ. ಪ್ರತಿದಿನ ಶ್ರೀರಾಮಕೃಷ್ಣ ಬಳಿಯಲ್ಲೇ ಇರಬೇಕು, ಹಾಗಲು ರಾತ್ರಿ ಅವರೊಂದಿಗೆ ಕಳೀಬೇಕು ಅಂತ. ಗುರುಗೃಹ ವಾಸ, ಚಳಿಗಾಲ, ಸೂರ್ಯೋದಯ ಈಗ ತಾನೇ ಆಗ್ತಾ ಇದೆ. ಗಂಗೆಯಲ್ಲಿ ಉಬ್ಬರ ಬಂದು ಆಕೆ ಉತ್ತರ ವಾಹಿನಿಯಾಗಿ ಹರಿತಾ ಇದ್ದಾಳೆ. ಪರಮಹಂಸರ ಸಾಧನೆಯ ಸ್ಥಾನವಾದಂತಹ ಆ ಬಿಲ್ವ ಮರ ಅನತಿ ದೂರದಲ್ಲಿ ಕಾಣಿಸಿಕೊಳ್ತಿದೆ. ಪರಮಹಂಸರು ಪೂರ್ವಾಭಿಮುಖರಾಗಿ ಕುಳಿತು ಮಾಸ್ಟರಿಗೆ ಬ್ರಹ್ಮಜ್ಞಾನದ ಸಂಬಂಧವಾಗಿ ತಿಳಿಸುತ್ತಿದ್ದಾರೆ. ಹೇಳ್ತಾ ಇದ್ದಾರೆ, ನಿರಾಕಾರವೂ ಸತ್ಯ, ಸಾಕಾರವೂ ಸತ್ಯ. ತೋತಾಪುರಿ ನನಗೆ ಸಚ್ಚಿದಾನಂದ ಬ್ರಹ್ಮನ ಸಂಬಂಧವಾಗಿ ಉಪದೇಶ ಬೀಗ್ತಾ ಇದ್ದ. ಆತ ಹೇಳ್ತಿದ್ದ, ಅದು ಒಂದು ಅನಂತ ಸಾಗರವಿದ್ದಾಗೆ, ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಎಲ್ಲೆಲ್ಲೂ ನೀರೇ ನೀರು, ಅದನ್ನ ಚಲನೆಯೇ ಇಲ್ಲದ ಮಹಾಕಾರಣದ ನೀರು ಅಂತ ಹೇಳ್ಬೋದು. ಅದು ಚಲಿಸುವುದಕ್ಕೆ ಆರಂಭಿಸಿದಾಗ ಅಲೆ, ಅದರ ಕಾರ್ಯ ಸೃಷ್ಟಿ ಸ್ಥಿತಿ ಪ್ರಳಯ. ದೋತಾಪುರಿ ಹೇಳಿದಂತಹ ಮಾತನ್ನ ಈಗ ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷಿಗೆ ಹೇಳ್ತಾ ಇದ್ದಾರೆ. ಅಖಂಡ ಸಚ್ಚಿದಾನಂದ ಅಂದ್ರೆ ಹೇಗೆ ಅಂತ, ಅದು ಅನಂತ ಸಾಗರವಿದ್ದಂತೆ ಅಂತ. ಸಾಗರ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅನಂತವಲ್ಲ, ಅದು ಈ ಕಡೆ ಪ್ರಾರಂಭವಾದ್ರೆ ಆ ಕಡೆ ಅಂತ್ಯವಾಗುತ್ತೆ. ಆದರೆ ಈ ಸಾಗರವೇ ಅನಂತೋಪಾದಿಯಲ್ಲಿ ನಮ್ಗೆ ಕಂಡು ಬರುತ್ತೆ. ಆದರೆ ಅದನ್ನು ಇನ್ನಷ್ಟು ಅನಂತ ಆದಿ ಅಂತ್ಯಗಳೇ ಎದುರಿರತಕ್ಕಂಥದ್ದು, ಈ ಕಡೆ ದಡ ಆ ಕಡೆ ದಡ ಇಲ್ಲಿರತಕ್ಕಂಥದ್ದು, ಅಂತಹ ಅನಂತ ಸಾಗರದ ಒಂದು ಉಪಮೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಖಂಡ ಸಚ್ಚಿದಾನಂದ ಅಲ್ವೇ, ಖಂಡ ತುಂಡ ಇಲ್ವೇ ಇಲ್ಲ. ಹೇಗಂತೆ, ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಎಲ್ಲೆಲ್ಲೂ ನೀರೇ ನೀರಂತೆ, ಆ ರೀತಿಯಲ್ಲಿ ಅದು ಅನಂತ. ಅದು ಬರೀ ಆಕಾಶದಂತೆ ಅಲ್ಲ, ನೀರಿನಂತೆ ಅಂತಂದ್ರು. ಅದನ್ನ ಚಲನೆಯೇ ಇಲ್ಲದ ಮಹಾಕಾರಣದ ನೀರು ಅಂತ ಹೇಳ್ಬಹುದು. ಮಹಾಕಾರಣ ಅಂತ ಕರೆದ್ರು, ಮಹಾಕಾರಣ. ಪ್ರತಿಯೊಂದಕ್ಕೂ ಕೂಡ ಕಾರಣ ಅಂತಿದ್ದೇ ಇದೆ. ಈ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆಲ್ಲ ಕಾರಣ ಅಂತ ಒಂದಿದೆ. ಎಲ್ಲ ಕಾರಣಗಳಿಗೂ ಕಾರಣ ಮಹಾಕಾರಣ. ಅದನ್ನ ಮಹಾಕಾರಣ ಅಂತ ಯಾತಕ್ಕೆ ಕರೆದು ಅಂತ ಹೇಳಿದ್ರೆ, ಅದರ ಉತ್ಪತ್ತಿ ಇನ್ನೊಂದು ಕಾರಣ ಇಲ್ಲ. ಮಹಾಕಾರಣಕ್ಕೂ ಸಾಮಾನ್ಯ ಕಾರಣಕ್ಕೂ ಅದು ವ್ಯತ್ಯಾಸ. ತಂದೆ ತಾಯಿಗೆ ಕಾರಣ ಇದ್ದಾರೆ. ತಂದೆ ತಾಯಿ ಆ ಮಕ್ಕಳಿಗೆ ಕಾರಣ ತಂದೆ ತಾಯಿ, ತಂದೆ ತಾಯಿ ಕಾರಣ ಅವರ ತಂದೆ ತಾಯಿ, ಅವರ ತಂದೆ ತಾಯಿ ಕಾರಣ ಅವರ ತಂದೆ ತಾಯಿ. ಕಾರಣ ಇದೆ, ಮಕ್ಕಳು ಎಷ್ಟೋ ಸತಿ ಕೇಳೋದುಂಟು. ಆ ತಂದೆ ತಾಯಿಗೆ ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿಗೆ ದೇವರು, ದೇವರಿಗೆ ಯಾರು ತಂದೆ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಉತ್ತರ ಇಲ್ಲ. ಯಾವಾಗ ಉತ್ತರ ಕೊಡೋದು ನಿಂತು ಹೋಗುತ್ತೋ ಅದು ಮಹಾಕಾರಣ. ಅದು ತಾನೇ ತಾನಾಗಿ ಇರತಕ್ಕಂತಹದ್ದು, ಬಾಕಿ ಉಳಿದಕ್ಕೆಲ್ಲ ಕಾರಣವಾಗಿರತಕ್ಕಂತಹದ್ದು. ಅಂತಹ ಚಲನೆಯೇ ಇಲ್ಲದಿರತಕ್ಕಂತಹ ಮಹಾಕಾರಣ ಅಂತ ಹೇಳಬಹುದು ಅಂತ ಶ್ರೀರಾಮಕೃಷ್ಣ ವಿವರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಅದು ಚಲಿಸುವುದಕ್ಕೆ ಆರಂಭಿಸಿದಾಗ ಅಲೆ ಉಂಟಾಗುತ್ತೆ. ಅಲೆ ನೀರು ಅಂದ ಮೇಲೆ ಅಲೆ ಉಂಟಾಗುತ್ತೆ. ಅದೇ ಅದರ ಕಾರ್ಯ. ಅಲೆ ಉಂಟಾಯಿತು ಅಂತ ಹೇಳಿದ್ರೆ ಅದು ಸ್ವಲ್ಪ ಬೆಳೆಯುತ್ತೆ, ದೊಡ್ಡದಾಗುತ್ತೆ, ಬಿದ್ದೋಗುತ್ತೆ. ಆಮೇಲೆ ಇನ್ನೊಂದು ಅಲೆ ಹೇಳುತ್ತೆ, ಅದು ಇನ್ನೂ ದೊಡ್ಡದಾಗ್ತಾ ಬರುತ್ತೆ, ಆಮೇಲೆ ಬೆಳೆ ಕುಟ್ಟಿ ಅದು ಮುಗಿದೋಗ್ಬಿಡುತ್ತೆ. ಸೃಷ್ಟಿ, ಸ್ಥಿತಿ, ಲಯ, ನಾವೆಲ್ಲ ಒಂದೊಂದು ಅಲೆಯ ಉಪಾಧಿಯಲ್ಲಿ ಪುಟ್ಟ ಪುಟ್ಟ ಅಲೆಗಳು. ಈ ಪುಟ್ಟ ಅಲೆ ಅಂತ ಹೇಳ್ತಕ್ಕಂಥದ್ದು ಒಂದೊಂದು ಜನ್ಮ ಅಂತ ಹೇಳ್ತಕ್ಕಂಥದ್ದು ಒಂದೊಂದು ಅಲೆ. ಇನ್ನೊಂದು ಜನ್ಮದಲ್ಲಿ ಇನ್ನಷ್ಟು ದೊಡ್ಡದಾಗ್ತೀವಿ ನಾವು. ಈಗೆಲ್ಲ ಎಷ್ಟು ಆಲೋಚನೆ ಮಾಡೋ ಸಾಮರ್ಥ್ಯ ಇದೆಯೋ ಇದಕ್ಕಿಂತ ಜಾಸ್ತಿ ಆಲೋಚನೆ ಮಾಡಬಲ್ಲುವಾಗ ಇನ್ನು ಹೆಚ್ಚೆಚ್ಚು ನಮಗೆ ಅರ್ಥವಾಗೋದು ಪ್ರಾರಂಭವಾಗುತ್ತೆ. ವಿಕಾಸ, ಹೃದಯ ವಿಕಾಸ ಉಂಟಾಗುತ್ತೆ, ಬುದ್ಧಿ ವಿಕಾಸ ಉಂಟಾಗುತ್ತೆ, ಇನ್ನೂ ದೊಡ್ಡ ಅಲೆ ಆಗ್ತೀವಿ. ಮಹಾತ್ಮ ಅಂತ ಕರೆಸಿಕೊಳ್ತೀವಿ ಯಾವುದೋ ಒಂದು ಜನ್ಮದಲ್ಲಿ, ಋಷಿ ಅಂತ ಕರೆಸಿಕೊಳ್ತೀವಿ ಇನ್ನೊಂದು ಜನ್ಮದಲ್ಲಿ. ಆ ಅನಂತವಾದ ಅನುಭವ ಮಾಡ್ಕೊಂಡ್ಬಿಡ್ತೀವಿ, ದೊಡ್ಡ ಅಲೆ ಆಗೋಯ್ತಲ್ಲಿಗೆ. ಆಮೇಲೆ ಸಚ್ಚಿದಾನಂದ ಅಲೆಯಲ್ಲಿ ಮುಳುಗೋಗ್ಬಿಡ್ತೀವಿ. ಮುಕ್ತಿ ಅಂತ ಅದಕ್ಕೆ ಹೆಸರು, ಅವನು ಮುಕ್ತನಾಗ್ಬಿಡ್ತಾನೆ. ಹೀಗೆ ಈ ಸಚ್ಚಿದಾನಂದ ಸಾಗರದಲ್ಲಿ ಸಕಲ ಜೀವಿಗಳು ಕೂಡ ಪುಟ್ಟ ಪುಟ್ಟ ಅಲೆಗಳು. ಅವತಾರ ಪುರುಷರು ದೊಡ್ಡ ಅಲೆ ಅಂತ ಹೇಳಿದ್ರು ಶ್ರೀರಾಮ್ ಸ್ವಾಮಿ ವಿವೇಕಾನಂದರು. ನಮ್ಮಂತೆಯೇ ಅಲೆ, ಯಾತಕ್ಕೆ ಆ ಅಲೆ ಕೂಡ ಅಡಗಿ ಹೋಗ್ಬಿಡುತ್ತೆ. ಆದರೆ ಆ ಅಲೆಗೂ ಸಾಮಾನ್ಯ ಜೀವಿಗಳು ಅಂತ ಹೇಳ್ತಕ್ಕಂಥ ಅಲೆಗಳಿಗೂ ಬಹಳ ಬಹಳ ವ್ಯತ್ಯಾಸ ಇದೆ. ಅದನ್ನು ಅವತಾರ ಪುರುಷ ಅಂತ ಬೇರೆಯೇ ನಾವು ಅಧ್ಯಯನ ಮಾಡಬೇಕಾದಂತಹ ಅಂಶ. ಆದರೆ ಸಚ್ಚಿದಾನಂದ ಸಾಗರದಲ್ಲಿ ಎದ್ದಂತಹ ಒಂದು ಅಲೆಯೇ ಈ ರೀತಿಯಲ್ಲಿ ಸಚ್ಚಿದಾನಂದ ಸಾಗರ ಅಂತ ಹೇಳ್ತಕ್ಕಂಥದ್ದು ಅಲೆಯೋದಕ್ಕೆ ಶುರು ಮಾಡಿದಾಗ, ಅಂದರೆ ಚಲಿಸೋದಕ್ಕೆ ಶುರು ಮಾಡಿದಾಗ ಸೃಷ್ಟಿಸ್ಥಿತಿ ಕಾರ್ಯ ಅದರ ಒಳಗಡೆಯೇ ನಡೆಯುತ್ತೆ. ಆ ಪರಬ್ರಹ್ಮವನ್ನು ಬಿಟ್ಟು ಹೊರಗಡೆ ನಡೆಯುವಂತಹದ್ದಲ್ಲ ಅದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಳಗಡೆಯೇ ನಮ್ಮೆಲ್ಲರ ಸೃಷ್ಟಿ, ಸ್ಥಿತಿ, ಲಯ. ಆ ಬ್ರಹ್ಮಾಂಡ ಬ್ರಹ್ಮದಲ್ಲಿಯೇ ಅದರ ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮಾಂಡಗಳೇ ಲಯವಾಗುತ್ತವೆ. ಇನ್ನು ಆ ಬ್ರಹ್ಮಾಂಡದ ಒಳಗಡೆ ಇರತಕ್ಕಂಥ ನಾವು ಲಯವಾಗದೆ ಬೇರೆ ದಾರಿಯೇ ಇಲ್ಲ. ಎಷ್ಟು ಸಾಧ್ಯವಿಲ್ಲ ಬರಲೊಲ್ಲೇ ಅಂತ ಹೇಳಿದ್ರು ಬಿಡುದಿಲ್ಲ ಅದು ಲಯಗೊಳಿಸಿಯೇ ಸಿದ್ಧ. ಯಾಕೆಂದ್ರೆ ಹೊಸಬ್ರಿಗೆ ಜಾಗ ಆಗಬೇಕಲ್ಲ. ಅದಕ್ಕೋಸ್ಕರ ಹುಟ್ಟೋದು, ಬೆಳೆಯೋದು, ಸಾಯೋದು. ಆದರೆ ಒಳಗಡೆ ಹುಟ್ಟೋದು, ಬೆಳೆಯೋದು, ಕೊಳೆಯುವುದು, ಸಾಯುವುದು, ಈ ಪ್ರಕ್ರಿಯೆಯ ಒಳಗಡೆ, ಈ ಅವಧಿಯ ಒಳಗಡೆ ನಮ್ಮ ದಿವ್ಯತೆಯನ್ನು ಅರಿತುಕೊಂಡಾಗ ನಾವು ಅಮರರಾಗುತ್ತೇವೆ. ಮರಣದ ಅಭಿಪ್ರಾಯವೇ ಬರೋದಿಲ್ಲ ಅಲ್ಲಿ, ಸಾವಿನ ಅಭಿಪ್ರಾಯವೇ ಬರೋದಿಲ್ಲ ಅಲ್ಲಿ. ಅದಕ್ಕೆ ಸಾವಿಲ್ಲ ನನಗೆ, ನಾನು ಹಿಂದೆಯೂ ಇದ್ದೆ, ಈಗಲೂ ಇದ್ದೇನೆ, ಮುಂದೆಯೂ ಇರ್ತೇನೆ ಅಂತ ಹೇಳ್ತಕ್ಕಂಥ ಭಾವನೆಯೇ ಬರ್ತೇನೆ. ಅಹಮಸ್ಮಿ ಪ್ರಥಮಜಾರ್ಥಾಸ್ಯ, ಸಕಲ ದೇವತೆಗಳಿಗಿಂತಲೂ ಆದಿಯಾಗಿ ನಾನು ಇದ್ದೆ ಅಂತ ಹೇಳ್ತಕ್ಕಂಥ ಅನುಭವ ಬರುತ್ತೆ. ಈ ಸೃಷ್ಟಿಸ್ಥಿತಿ ಲಯ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಈ ಪರಬ್ರಹ್ಮದಲ್ಲಿ ಆಗುತ್ತೆ. ಇದೇ ಪರಬ್ರಹ್ಮದ ಲಕ್ಷಣ ಅಂತ ಇದು ವೇದಾಂತದಲ್ಲಿ ದೊಡ್ಡ ದೊಡ್ಡ ಚರ್ಚೆಗಳಾಗಿವೆ. ತಟಸ್ಥ ಲಕ್ಷಣ ಇತ್ಯಾದಿ ಬಗೆ ಬಗೆಯ ಲಕ್ಷಣಗಳಿಂದ ಈ ಪರಬ್ರಹ್ಮವನ್ನ ಅರಿಯುವುದಕ್ಕೆ ಪ್ರಯತ್ನ ಮಾಡಲಾಗಿದೆ. ಅದನ್ನೆಲ್ಲ ನಾವು ಈಗ ತಿಳಿಯೋದಕ್ಕೆ ಹೋಯ್ತು ಅಂತಂದ್ರೆ ವಚನವೇದ ಚೆನ್ನಾಗಿರಲ್ಲ. ವಚನವೇದ ಇಂಥದ್ದೆಲ್ಲ ಇದೆಯೇ, ಬಹಳ ಕಷ್ಟಪ್ಪ ಅಂತ ಅದನ್ನೆಲ್ಲ ತಿಳ್ಕೊಳ್ಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಯಾವ ರೀತಿಯಲ್ಲಿ ಹೇಳಿದ್ದಾರೋ ಆ ರೀತಿಯಲ್ಲಿ ತಿಳ್ಕೊಂಡ್ರೆ ಸುಲಭವಾಗಿ ನಮಗೆ ಆ ಪರಬ್ರಹ್ಮದ ಕಲ್ಪನೆ ಆಗುತ್ತೆ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನಿಗೆ ಹೇಳಿದ್ರು ಅಂದ್ರೆ ಮಾಸ್ಟರ್ ಮಹಾಶಯನ ಮನಸ್ಸು ಅದನ್ನ ತಿಳಿಯೋದಕ್ಕೆ ಕುತೂಹಲಿತವಾಗಿತ್ತು. ಮನಸ್ಸು ಕುತೂಹಲಿತವಾಗಿತ್ತು, ಅರಿಯೋದಕ್ಕೆ ಸಮರ್ಥವಾಗಿತ್ತು. ಶ್ರೀರಾಮಕೃಷ್ಣ ಅದನ್ನು ಹೇಳಿದರು. ಇಲ್ಲಿ ನಾವು ನೀವು ನಾವು ಕೂಡ ತಯಾರಾಗಿದ್ದೇವೆ. ಈ ವಚನ ವೇದ ಅಂತ ಹೇಳೋದನ್ನ ನಾನು ಕೈಕೊಳ್ಳೋದಕ್ಕೆ ಈ ಸಮಯ ಬರಬೇಕಾಗಿತ್ತು, ಈ ಕಾಲ ಕೂಡಿ ಬರಬೇಕಾಗಿತ್ತು. ಇದಕ್ಕಿಂತ ಹಿಂದೆನೇ ಎಷ್ಟು 30 ವರ್ಷಗಳಿಂದ ಇದ್ದ, ಒಂದ್ ಸರ್ತಿ ಮಾಡಲಿಲ್ಲ ನಾನು ಇದನ್ನ. ಒಂದ್ ವೇಳೆ ಮಾಡಿದ್ರು ಕೂಡ ಈ ಪಾಟಿ ಜನ ಬರೋದಕ್ಕೆ ಸಾಧ್ಯವಿರ್ತಿರ್ಲಿಲ್ಲ, ಯಾಕೆಂದ್ರೆ ಅವರಿನ್ನು ತಯಾರಾಗಬೇಕಾಗಿತ್ತು. ಈಗ ಅಲ್ಲಿ ಇಲ್ಲಿ ಓಡಾಡಿ ಅದು ಇದು ಕೇಳಿ ಏನೇನೋ ಕೇಳಿ ಗಜಿಬಿಜಿ ಆಗಿ ಗಲಾಟೆ ಆಗಿ ಅದು ಏನದು ಏನದು ಅಂತ ಹೇಳ್ತಕ್ಕಂತ ಪ್ರಶ್ನೆ ಅಂತ ಹೇಳ್ತಕ್ಕಂತ ಅದು ಪ್ರಾಮಾಣಿಕವಾಗಿ ಎದ್ದು ತಿಳಿಯೋದಕ್ಕೋಸ್ಕರ ಬಂದಿದ್ದೀರಿ. ಈಗ ಶ್ರೀರಾಮಕೃಷ್ಣರ ವಾಣಿ ಆ ಮಾಸ್ಟರ್ ಮಾಷೆ ಅಲ್ಲಿ ಕೇಳ್ದ, ಈಗ ಇಲ್ಲಿ ನೀವು ಕೇಳ್ತಾ ಇದ್ದೀರಿ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಇಲ್ಲಿ ತಿಳ್ಕೊಳ್ಬೇಕಾದಂತ ಅಂಶ, ನಾವು ಪರಬ್ರಹ್ಮದಲ್ಲೇ ಇದ್ದೇವೆ, ಅವನು ಮೇಲಿದ್ದಾನೆ ಕೆಳಗಿದ್ದಾನೆ ಸುತ್ತ ಸುತ್ತಮುತ್ತ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ನೀವು ಹೋಗುದಲ್ಲಿಗೆ ಬರುದಲ್ಲಿಗೆ ಇರುವುದಲ್ಲಿ ನೀವು ಆ ಪರಬ್ರಹ್ಮ ಅಖಂಡ ಸಚಿದಾನಂದದಲ್ಲೇ ಇರುದು ಭಾವಿಸಬೇಕದು. ಸನ್ನೋ ಮಿತ್ರಶಂ ವರುಣ ಅಂತ ಹೇಳ್ತಕ್ಕಂಥ ಆ ಶಾಂತಿ ಮಂತ್ರದಲ್ಲಿ ವಾಯುದೇವತೆಯನ್ನು ಕೊಂಡಾಡಲಾಗುತ್ತದೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಸತ್ಯಂ ವದಿಷ್ಯಾಮಿ ಋತಂ ವದಿಷ್ಯಾಮಿ. ಗಾಳಿ ವಾಯು ಅದನ್ನ ದೇವತೆ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಅಂತ ಒಂದು ಬಗೆಯ ಅನುಭವದಿಂದ ಹೇಳ್ತಾ ಇದ್ದಾರೆ. ಹೇಳಿಬಿಟ್ಟಿದ್ದೆ ಅನುಭವಿಸ್ತಾ ಇದ್ದಾರೆ. ಅದನ್ನ ಗಾಳಿ ಬಂದು ತಗುಲಿದಾಗ ನಾವು ಭಾವಿಸಬೇಕು ಆ ಪರಬ್ರಹ್ಮನೇ ಬಂದು ನಮ್ಮನ್ನ ಮೃದುಸ್ಪರ್ಶ ಮಾಡ್ತಾ ಇದ್ದಾನೆ ಅಂತ. ಪಂಚಭೂತಗಳು ಪ್ರತಿಯೊಂದು ಕೂಡ ಅವನೇ, ಅವನ ಬೇರೆ ಬೇರೆ ರೂಪಗಳು. ಆದ್ರಿಂದ ಯಾವುದರ ಸಂಸ್ಪರ್ಶಕ್ಕೆ ಬಂದರೂ ಕೂಡ ನಾವು ಆ ಪರಮಾತ್ಮನ ಸಂಸ್ಪರ್ಶಕ್ಕೆ ಬರ್ತಾ ಇದ್ದೇವೆ ಅಂತ ಭಾವನೆಯನ್ನು ತಂದುಕೊಳ್ಬೇಕು. ಒಂದ್ಸರ್ತಿ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಅವರು ಹೊರಗಡೆ ಮೈದಾನದಲ್ಲಿ ಬರೀ ಪಾದದಲ್ಲಿ ನಡೀತಾ ಇದ್ರು. ಯಾವಾಗಲೂ ಅವರು ಚಪ್ಪಲಿ ಹಾಕೊಂಡೇ ನಡೆಯುವಂತ ಅಥವಾ ಶೂಸ್ ಹಾಕೊಂಡೇ ನಡೆಯುವಂತಹದ್ದು, ಆದ್ರೆ ಬರೀ ಪಾದದಲ್ಲಿ ಮೆಲ್ಲನೆ ನಡೀತಾ ಇದ್ದಾರೆ. ಯಾಕೆಂತಂದ್ರೆ ಯಾವಾಗಲೂ ಚಪ್ಪಲಿಯನ್ನೇ ಉಪಯೋಗಿಸಿ ಉಪಯೋಗಿಸಿ ಚರ್ಮ ಬಹಳ ಮೃದುವಾಗಿಬಿಟ್ಟಿತ್ತು. ಅದರಿಂದ ಅಲ್ಲಿ ಹುಲ್ಲಿನ ಮೇಲೆ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ನಡೀತಾ ಇದ್ರು. ನಾನು ಕೇಳಿದೆ, ಏನ್ ಸ್ವಾಮೀಜಿ ಇವತ್ತು ಬರಿಗಾಲಲ್ಲಿ ನಡೀತಾ ಇದ್ದೀರಲ್ಲ ಅಂತ. ಆಗ ಅವರೊಂದು ಮಾತು ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಮದರ್ ಅರ್ತ್. ನಾನು ಮಾತೃಭೂಮಿ ತಾಯಿ, ಭೂಮಿ ತಾಯಿಯ ಸಂಪರ್ಕಕ್ಕೆ ಬರಬೇಕು ಅಂತ ಈ ತರ ನಡೀತಾ ಇದ್ದೇನೆ ಅಂತ ಅಂದ್ಬಿಟ್ರು. ಭೂಮಿ ತಾಯಿಯೊಂದಿಗೆ ಸಂಪರ್ಕವಾಯಿತು ಅಂತಂದ್ರೆ ಅಮ್ಮನ ಮಡಿಲಲ್ಲಿ ಮಗು ಮಲಗಿಕೊಂಡಂತಹ ಕುಳಿತುಕೊಂಡಂತಹ ಆಟ ಆಡ್ತಿರೋದಂತಹ ಅನುಭವ. ಎಂತ ಭಾವನೆ ಇರಬೇಕು ಆಲೋಚನೆ ಮಾಡಿ. ನಮ್ಮ ಭೂಮಿಯನ್ನು ನಾವು ಮಣ್ಣು ಅಂತ ಕರೆಯೋದಿಲ್ಲ, ಭೂಮಿ ತಾಯಿ. ಅದಕ್ಕೆ ಭೂಮಿ ಪೂಗದಲ್ಲಿ ಪೂಜೆ ಮಾಡುವಾಗ ಎಲ್ಲ ಮಂತ್ರಗಳನ್ನು ಹೇಳ್ಕೊಂಡು ಕ್ಷಮಿಸಬೇಕು, ನಿನ್ನ ಒಂದು ಒಪ್ಪಿಗೆಯ ಮೇಲೆ ನಾವು ಈ ಮನೆಯನ್ನು ಕಟ್ಕೊಳ್ತಾ ಇದ್ದೇವೆ, ನಿನ್ನ ಮೇಲೆ ನಾವು ಬದುಕಬೇಕಾಗಿದೆ. ತಾಯಿ ಮಡಿಲಲ್ಲಿ ತಾನೆ ಮಕ್ಕಳು ಇರಬೇಕಾದದ್ದು. ಈ ಒಂದು ಭಾವನೆಯಿಂದ ಮನೆ ಕಟ್ಟುವಾಗಲೂ ಕೂಡ ಉಳುವಾಗಲೂ ಕೂಡ ಭೂಮಿಯನ್ನು ಉಪಯೋಗಿಸಿಕೊಳ್ಳುವಾಗ ಪೂಜ್ಯ ಭಾವದಿಂದ ನಾವು ಉಪಯೋಗಿಸ್ಕೊಳ್ತೀವಿ ಅದನ್ನ. ಕಾರಣ ಭೂಮಿ ತಾಯಿ. ಹೀಗೆ ಪ್ರತಿಯೊಂದನ್ನು ಕೂಡ ಭಾವಿಸಬೇಕು. ಭಾವಿಸಿದ್ರೆ ಉಂಟು, ಭಾವಿಸದೇ ಇದ್ರೆ ಅದು ಮಣ್ಣು, ಇದು ನೀರು, ಅದು ಬೆಂಕಿ, ಅದನ್ನೆಲ್ಲ ಉಪಯೋಗಿಸಿ ಅಡುಗೆ ಮಾಡು, ಹೊಳೆ ಊಟ ಮಾಡು, ಮಾಲ್ಕೋ ನಿದ್ರೆ ಮಾಡು ಅಷ್ಟೇ. ಭಾವಿಸಿದ್ರೆ ಪರಬ್ರಹ್ಮ ಎಲ್ಲೆಲ್ಲೂ ಕೂಡ ಪರಬ್ರಹ್ಮ ವಸ್ತುವಿನಲ್ಲೇ ನಾವು ಓಡಾಡ್ತಾ ಇರ್ತೀವಿ. ಎಷ್ಟೆಷ್ಟು ತೀವ್ರವಾಗಿ ಭಾವಿಸ್ತೇವೋ ಅಷ್ಟು ತೀವ್ರವಾಗಿ ಇದನ್ನೇ ನಾವು ಪರಬ್ರಹ್ಮವಾಗಿ ಅನುಭವಿಸುತ್ತೇವೆ, ಆನಂದಿಸುತ್ತೇವೆ. ಅದಕ್ಕೋಸ್ಕರ ಮಾಸ್ಟರ್ ಮಾಷ್ಟನಿಗೆ ಇದನ್ನೆಲ್ಲ ವಿವರಿಸ್ತಾ ಇದ್ದಾರೆ. ಬಳಿಕ ದೋತಾಪುರಿ ಇನ್ನೇನು ಹೇಳ್ತಾ ಇದ್ದ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಿದ್ದ ಈ ವಿಚಾರ ಎಲ್ಲಿಗೆ ಹೋಗಿ, ಈ ವಿಚಾರ ಅನ್ನೋದು ಎಲ್ಲಿಗೆ ಹೋಗಿ ನಿಂತು ಹೋಗುತ್ತೋ ಅದೇ ಬ್ರಹ್ಮ. ಉದಾಹರಣೆಗೆ ಕರ್ಪೂರ, ಅದನ್ನು ಉರಿಸಿದ ನಂತರ ಏನೂ ಉಳಿಯೋದಿಲ್ಲ, ಅಲ್ಲಿ ಬೂದಿಯ ಚಿಹ್ನೆ ಕೂಡ ಇರೋದಿಲ್ಲ. ಆ ಕರ್ಪೂರದ ಉದಾಹರಣೆ ಕೊಟ್ಟು ಈ ವಿಚಾರ ಅಂತ ಹೇಳತಕ್ಕಂಥ ಅದರ ಸ್ವಭಾವವನ್ನು ತಿಳಿಸ್ತಾ ಇದ್ದಾರೆ. ಏನಿರ್ಬೋದು ಪರ ಭೂಮಿ, ಅದನ್ನು ಕರಗಿಸಿಕೊಳ್ಳೋಣ. ಏನಾಗುತ್ತೆ? ನೀರಾಗುತ್ತೆ. ನೀರನ್ನು ಕೂಡ ಕರಗಿಸಿಕೊಳ್ಳೋಣ, ಅದೇನಾಗುತ್ತೆ? ನೀರನ್ನು ಕೂಡ ಲಯಗೊಳಿಸೋಣ, ಏನಾಗುತ್ತೆ? ಅದು ಬೆಂಕಿ ಆಗುತ್ತೆ. ಬೆಂಕಿಯನ್ನು ಕೂಡ ಲಯಗೊಳಿಸೋಣ, ಅದು ಏನಾಗುತ್ತೆ? ವಾಯುವಿನಲ್ಲಿ ಸೇರ್ಕೊಳ್ಳುತ್ತೆ. ವಾಯುವನ್ನು ಕೂಡ ಲಯಗೊಳಿಸೋಣ, ಏನಾಗುತ್ತೆ? ಅದು ಆಕಾಶದಲ್ಲಿ ಹೋಗಿ ಲಯಗೊಳ್ಳುತ್ತೆ. ಆಕಾಶವನ್ನು ಲಯಗೊಳಿಸೋಣ, ಹಾಗೆ ಏನು ಉಳಿಯುತ್ತೆ? ಅದು ಪರಬ್ರಹ್ಮದಲ್ಲಿ ಹೋಗಿ ಲಯಗೊಳ್ಳುತ್ತೆ. ಆಮೇಲೆ ಪರಬ್ರಹ್ಮ ಮಾತ್ರ ಉಳಿಯುತ್ತೆ. ಈ ವಿಚಾರ ಅಂತ ಇರ್ತಕ್ಕಂಥದ್ದನ್ನ ಮಾಡ್ತಾ ಅದು ಒಂದ್ ದಿವಸ ಮುಗಿದೋಗ್ಬಿಡುತ್ತೆ, ಒಂದ್ ಕಡೆ ಮುಗಿದೋಗ್ಬಿಡುತ್ತೆ. ಅದೆಲ್ಲಿ ಮುಗಿದೋಗುತ್ತೋ ಅದೇ ಪರಬ್ರಹ್ಮ. ಅಂದ್ರೆ ಹೀಗೆ ಸುಮ್ಮನೆ ನಾವು ಉಪನ್ಯಾಸದಲ್ಲಿ ವಿಚಾರ ಮಾಡಿ ಬೇಗ ಬೇಗ ಮುಗಿದೋಗುತ್ತದೆ. ಆದರೆ ನಾವು ನಿಜವಾಗಿಯೂ ಆ ವಿಚಾರವನ್ನು ಮನಸ್ಸಿಗೆ ತಗೊಂಡು ಮಾಡಕ್ ಹೊರಟಾಗ, ಸಾಧನಾ ರೂಪದಿಂದ ಮಾಡಕ್ ಹೊರಟಾಗ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅಂತೂ ಮನಸ್ಸಿನಲ್ಲೇ ಆ ವಿಚಾರವನ್ನು ಮಾಡ್ತಾ ಎಲ್ಲಿ ಎಲ್ಲಿ ಎಲ್ಲಿ ಎಲ್ಲಿ ಎಲ್ಲಿ ಎಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಅಂತ ಕೊನೆಗೆ ಅಲ್ಲಿ ಲಯಗೊಳ್ಳುತ್ತೆ. ಕರ್ಪೂರವನ್ನ ಸುಡ್ತಾ ಇದ್ರೆ ಆ ಕರ್ಪೂರದ ಅಂಶ ಇರುವವರೆಗೆ ಬೆಂಕಿ ಉರಿತಾ ಇರುತ್ತೆ. ಯಾವಾಗ ಕರ್ಪೂರ ಮುಗಿದೋಯ್ತೋ ಬೆಂಕಿ ಆರೋಗ್ಬಿಡುತ್ತೆ, ಅಲ್ಲಿ ಏನೂ ಇರೋದಿಲ್ಲ. ಸುಖವೂ ಇಲ್ಲ, ದುಃಖವೂ ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಮಾನವೂ ಇಲ್ಲ, ಅವಮಾನವೂ ಇಲ್ಲ, ಯಾವ ದ್ವಂದ್ವವೂ ಇಲ್ಲದಿರತಕ್ಕಂತಹ ಸ್ಥಿತಿ ಆ ಪರಬ್ರಹ್ಮ ವಸ್ತು. ಅದನ್ನ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಟ್ಟಿದ್ರು ಅವರು ಹಿಂದೆ, ಈರುಳ್ಳಿ ಉದಾಹರಣೆ. ಈರುಳ್ಳಿ ಸಿಪ್ಪೆ ತೆಗಿತಾ ತೆಗಿತಾ ತೆಗಿತಾ ತೆಗಿತಾ ತೆಗಿತಾ ತೆಗಿತಾ ಒಳಗಿದ್ದೊಳಗಿದ್ದ ಕೊನೆಗೆ ಏನಿರೋದಿಲ್ಲ, ಅದರಲ್ಲಿ ಏನಿರೋದಿಲ್ಲ ಅಂತ ಹೇಳಕ್ಕಾಗುದಿಲ್ಲ. ಒಂದು ನಾಳ ಇರುತ್ತೆ ಅದು ಹುಟ್ಟುಕೊಳ್ಳೋದಕ್ಕೆ ಬೀಜ, ಅದು ಬೇರೆ ವಿಚಾರ. ಆದ್ರೆ ಕೊನೆಗಲ್ಲಿ ಏನು ಇಲ್ಲ ಅಂತ ಹೇಳ್ತಕ್ಕಂತಹ ತಾತ್ಪರ್ಯ. ಇಲ್ಲ ಅಂತಂದ್ಮೇಲೆ ಆ ಇಲ್ಲದಿರೋದು ನಮ್ಗೆ ಆತಕ್ಬೇಕು. ಪರಬ್ರಹ್ಮ ಬೇಡ ನಮ್ಗೆ, ಯಾಕೆ ಅಲ್ಲಿ ಏನಿಲ್ಲ. ಅಲ್ಲಿ ಏನಿಲ್ಲ ಅಂತಂದ್ರೆ ಏನರ್ಥ? ನಾವಿಲ್ಲಿ ದಿನ ಬೆಳಗಾದ್ರೆ ಉಣ್ತಾ ಇದೀವಲ್ಲ, ಸುಖ ದುಃಖ ಲಾಭ ಅನಷ್ಟ ಮಾನ ಅವಮಾನ ಅವನ್ನ ಬೈದ ಅವನ ಮನ್ ಜಿಗಿಡ್ದ ಇತ್ಯಾದಿ ಸಣ್ಣ ಪುಟ್ಟದ್ದು ಎಲ್ಲಾ ತರದ್ದನ್ನು ಹೇಳ್ತಾ ಇರ್ತೀವಲ್ಲ. ಈ ಬಗೆಯ ದ್ವಂದ್ವಗಳು ಇಲ್ಲ. ಯಾವಾಗ ಸುಖ ಅಂತ ಒಂದು ಇದೆಯೋ ಜೊತೆಲಿ ದುಃಖ ಅಂತ ಇದ್ದೇ ಇದೆ. ಯಾವಾಗ ಬಾಯಿ ಚಪ್ಪರಿಸಿದ್ರು ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಅದನ್ನೆಲ್ಲ ಆಫ್ ಮಾಡಲಿ, ಇಲ್ಲಿ ಇಲ್ಲಿ ಬಿಡು, ಡೋಂಟ್ ವರಿ. ಸರ್ಕಾರವನ್ನು ಸುಮ್ಮನೆ ಯಾತಕ್ ಬೈಯೋದು, ಕೇಬನ್ ಸುಮ್ಮನೆ ಯಾತಕ್ ಬೈಯೋದು, ಜನರೇಟರ್ ಇದೆ ರೆಡಿ ಇಲ್ಲ ನಮ್ಮ ಹುಡುಗರು. ಯೋಚನೆ ಮಾಡ್ಬೇಕು, ಇದನ್ನ ಯೋಚನೆ ಮಾಡ್ಬೇಕು. ಇನ್ನೊಬ್ಬರನ್ನ ಬೈಯುವ ವಿಷಯದಲ್ಲಿ ನಾವು ಏನ್ ನಿರ್ದಾಕ್ಷಿಣ್ಯವಾಗಿರ್ತೀವಿ ಅಂತಂದ್ರೆ, ನಮ್ಮ ಅಯೋಗ್ಯತೆಯನ್ನ ನಾವು ನಿರ್ದಾಕ್ಷಿಣ್ಯವಾಗಿ ಗುರುತಿಸೋದಕ್ಕೆ ಕಲಿಬೇಕು. ಇಷ್ಟೊತ್ತು ತಗೊಳ್ಬೇಕೆ ಶನಿವಾರದ ಉಪನ್ಯಾಸ, ಚೆನ್ನಾಗಿರ್ತಾರೆ. ಒಬ್ಬ ಮನುಷ್ಯ ಅಲ್ಲಿ ರೆಡಿಯಾಗಿರ್ಬೇಕು, ಸೀಮೆ ಎಣ್ಣೆ ಇಲ್ವೋ ಇದೆಯೋ ಅಂತ ಆಗ ಹುಡ್ಕೋದಲ್ಲ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಹೋಗೋದಲ್ಲ. ಅಲ್ಲ ಇದು ನಿಮ್ಗೆ ಯಾಕೆ ಕೇಳ್ತೀವಿ, ನಮಗೆಲ್ಲ ಯಾತಕ್ಕೆ ಕೇಳ್ತೀವಿ ಸ್ವಾಮೀಜಿ. ಎಲ್ಲರೂ ತಿಳ್ಕೊಳ್ಬೇಕಾದಂತ ಅಂಶ ಇದು. ಅಜಾಗರೂಕತೆ, ಅಸಮರ್ಥತೆ, ಅಯೋಗ್ಯತೆ ಯಾರಲ್ಲಿ ಬೇಕಾದ್ರೂ ಬರಬಹುದಲ್ಲ. ನೋಡಿ ನಮ್ಮವರಲ್ಲಿ ಕೂಡ ಇದೆ. ಆಶ್ರಮದಲ್ಲಿ ಎಲ್ಲ ಅನುಕೂಲ ಇದ್ದು ಕೂಡ ಲೇಟ್, ಇಷ್ಟು ತಡವಾದಾಗ ನಾವು ಯಾವ ಭಾವದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ವೋ ಅದೆಲ್ಲ ಎಷ್ಟು ತೊಂದರೆ ಆಗುತ್ತೆ ನೋಡಿ. ಅನುಕೂಲ ಮಾಡ್ಕೊಂಡಿದ್ದೀವಿ ನಾವು, ಏನೋ ಅನುಕೂಲ ಇಲ್ಲಪ್ಪ ಹಳ್ಳಿ ಇದು ಹಳ್ಳಿಗಾಡು ಅಂತ ಇದ್ರೆ ಆ ವಿಚಾರ ಪ್ರತ್ಯೇಕ. ಸುಮ್ಮನೆ ಇದೊಂದು ವಿಮರ್ಶೆ ಮಾಡ್ತಾ ಇದ್ದೀನಿ, ವಿಮರ್ಶೆ. ನಾನು ದೂರದಲ್ಲ, ನಾನು ದೂರದಲ್ಲ, ಇದು ವಿಮರ್ಶೆ, ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನಾನು. ಆದ್ರಿಂದ ಮಿಲ್ಟ್ರಿ ಟ್ರೈನಿಂಗ್ ಅದು ನನಗೆ ಯಾವಾಗಲೂ ನೆನಪಿಗೆ ಬರುತ್ತೆ. ಮಿಲ್ಟ್ರಿ ಅಂತಂದ್ರೆ ಎಚ್ಚರ, ಮೊದಲನೇದಾಗಿ ಎಚ್ಚರ. ಮೂರು ದಿವಸ ನಿದ್ರೆ ಇಲ್ಲದೇನೆ ಅವರು ಯಾವುದೋ ಒಂದನ್ನ ನೋಡ್ತಾ ಇರಬೇಕಂತೆ, ಯಾವುದೋ ಒಂದು ಕಡೆ ಗಮನ ಕೊಡ್ತಾ ಇರಬೇಕಂತೆ. ಏನು ವೈರಿಗಳು ಬಂದೇ ಬಿಟ್ರು ಹೊಡೆದೇ ಬಿಟ್ರು ಅಂತನ್ನೋ ರೀತಿಯಲ್ಲಿ ಮೂರು ದಿನ ಕಣ್ಣನ್ನ ಹೀಗೆ ಎವೆ ಕೂಡ ಇಕ್ಕಬಾರದು. ಒಬ್ಬ ಬಂದು ಹೇಳಿದ್ರು ನನಗೆ ವಿವರ, ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮೆಯೇ ಇಲ್ವಂತೆ, ಆ ತಪ್ಪಿಗೆ ತಕ್ಕಂತಹ ಶಿಕ್ಷೆಯನ್ನು ಅನುಭವಿಸಲೇಬೇಕಂತೆ. ಈ ತರಹ ಮಾಡಿ ಆ ಮಿಲಿಟರಿ ಅವರು ನಮ್ಮ ರಾಷ್ಟ್ರವನ್ನು ಕಾಪಾಡ್ತಾ ಇದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಮನಸ್ಸಿನಲ್ಲಿ ಆಗಾಗ ಮಿಲಿಟರಿಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದುಂಟು. ಒಂದೆಂಟು ಮಾಡಿಕೊಂಡ ತಕ್ಷಣ ಇಡೀ ರಾಷ್ಟ್ರವನ್ನು ಎಚ್ಚೆತ್ತ ಮನಸ್ಸಿನಿಂದ ಕಾಪಾಡ. ಈ ತರ ಕಣ್ಣು ಮುಚ್ಚಿದ್ರೆ ಹೇಗೆ? ಎಷ್ಟೋ ಸಲ ನಾನು ಯೋಚನೆ ಮಾಡೋದುಂಟು, ನಮ್ಮ ಭಾರತದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಯುವಕನನ್ನು ಕೂಡ ಒಂದು ವರ್ಷದ ಮಟ್ಟಿಗಾದರೂ ಮಿಲಿಟರಿ ಟ್ರೈನಿಂಗ್ ಹಾಕಿಬಿಡ್ಬೇಕು ಅಂತ. ಆಮೇಲೆ ಬರಲಿ ಅವರು ವಾಪಸ್, ಖಂಡಿತವಾಗಿಯೂ ಕೂಡ ಅದರ ಒಂದು ಸತ್ಪರಿಣಾಮ ಅವರ ವ್ಯಕ್ತಿತ್ವದಲ್ಲಿ ಆಗಿಯೇ ಆಗುತ್ತೆ ಅಂತ. ಆ ಬಗೆಯಿಂದ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಇಡೀ ರಾಷ್ಟ್ರಕ್ಕೆ ರಾಷ್ಟ್ರವೇ, ನೋಡಿ ಯೋಚನೆ ಮಾಡಿ, ರಾಷ್ಟ್ರಕ್ಕೆ ರಾಷ್ಟ್ರವೇ, ಬೆಂಗಳೂರು ಮಾತ್ರ ಅಲ್ಲ. ಅಂತೂ ಈ ವಿಚಾರ ಆಗಿರಲಿ, ಈಗ ಮುಂದುವರಿಸ್ತೇನೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಬ್ರಹ್ಮ ವಾಂಗ್ಮನಾತೀತ, ಉಪ್ಪಿನ ಬೊಂಬೆ ಸಮುದ್ರದ ಆಳವನ್ನು ಕಂಡುಹಿಡಿಯೋದಕ್ಕೆ ಹೋಯಿತು, ಅದು ಹಿಂತಿರುಗಿ ಬಂದು ಯಾವ ಸಮಾಚಾರವನ್ನು ಕೊಡಲಿಲ್ಲ, ಸಮುದ್ರದಲ್ಲೇ ಕರಗೋಯ್ತು ಅಂತ ಹೇಳ್ತಕ್ಕಂಥ ಉದಾಹರಣೆಯನ್ನು ಹೇಳ್ತಾ ವಾಂಗ್ಮನಾತೀತ ಅಂತ ಅನ್ನೋದನ್ನು ವಿವರಿಸೋದಕ್ಕೆ ಪ್ರಯತ್ನಪಟ್ಟರು. ಈ ಮಾತನ್ನು ನಾವು ಹಲವಾರು ಸತಿ ಕೇಳಿದ್ದೇವೆ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಋಷಿಗಳು ಒಮ್ಮೆ ರಾಮನಿಗೆ ಹೇಳಿದರು, ಓ ರಾಮ, ಭರದ್ವಾಜಾದಿ ಋಷಿಗಳು ಬೇಕಾದರೆ ನಿನ್ನನ್ನು ಅವತಾರ ಪುರುಷ ಅಂತ ಹೇಳಬಹುದು, ಆದರೆ ನಾವು ಹಾಗೆ ಹೇಳೋದಿಲ್ಲ, ನಾವು ಶಬ್ದ ಬ್ರಹ್ಮನ ಉಪಾಸನೆ ಮಾಡ್ತಾ ಇದ್ದೇವೆ, ನಮಗೆ ಭಗವಂತನ ಮನುಷ್ಯ ರೂಪ ಬೇಕಾಗಿಲ್ಲ. ರಾಮ ಪ್ರಸನ್ನನಾಗಿ ಸ್ವಲ್ಪ ನಕ್ಕು ಅವರು ಇತ್ತಂತಹ ಪೂಜೆಯನ್ನು ಸ್ವೀಕರಿಸಿ ಹೊರಟೋದ ಅಂತ ಶ್ರೀರಾಮ ಈ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದೇ ಸಚ್ಚಿದಾನಂದ ಬ್ರಹ್ಮವೇ ಅವತಾರ ಪುರುಷನಾಗಿ ಶ್ರೀರಾಮನಾಗಿ ಬಂದಿದ್ರೆ ಆ ಋಷಿಮುನಿಗಳು ಹೇಳಿದ್ರಂತೆ, ರಾಮ, ಆ ಭರದ್ವಾಜಾದಿ ಋಷಿಗಳು ನಿನ್ನನ್ನು ಅವತಾರ ಅಂತ ಕರಿಬಹುದು, ಅವ್ರು ಯಾವ ಕಾರಣದಿಂದ ಕರೀತಾ ಇದ್ರು ನಮ್ಗೆ ಗೊತ್ತಿಲ್ಲ, ಆದ್ರೆ ನಾವಂತೂ ನಿನ್ನ ಅವತಾರ ಅಂತ ಕರೆಯೋದಿಲ್ಲ, ನಮ್ಗೆ ಅವತಾರ ಇತ್ಯಾದಿ ಬೇಕಿಲ್ಲ, ನಾವು ನಾದಬ್ರಹ್ಮ ಉಪಾಸನೆ ಮಾಡತಕ್ಕಂಥವರು ಅಂತ. ನಾದಬ್ರಹ್ಮ, ನಾದ ಅಂತಂದ್ರೆ ಓಂಕಾರ, ಶಬ್ದ ಬ್ರಹ್ಮ ಅಂತಂದ್ರೆ ಓಂಕಾರ, ಪ್ರಣವ, ಪ್ರಣವ ಅಂತಂದ್ರೆ ಅದು ಅನಾಹತ ಶಬ್ದ, ಹೀಗೆ ಬಡದ್ರೆ ಒಂದು ಶಬ್ದ ಆಯ್ತು, ಆರು ನಿಮಿಷದ ಆಯ್ತು, ಏನೋ ಒಂದು ಕೆಲಸ ಮಾಡಿದಾಗ ಒಂದು ಪ್ರಾರಂಭ ಇದೆ, ಅದಕ್ಕೆ ಒಂದು ಅಂಚೆ ಅಂತಿದೆ, ಹೀಗೆ ಬಡಿದಾಗ, ಆಹತ ಅಂದ್ರೆ ಬಡಿಯೋದು, ಆಗ ಬಡಿದಾಗ ಮೀಟಿದಾಗ ಉಂಟಾಗ್ತಕ್ಕಂಥ ಶಬ್ದ ಅದು ಆಹತ ಶಬ್ದ. ಮೀಟದೆ ಬಡಿಯದೆ ತನ್ನಿಂದ ತಾನೇ ಉತ್ಪನ್ನವಾಗತಕ್ಕಂಥ ಶಬ್ದ ಅದು ಅನಾಹತ ಶಬ್ದ, ಅದೇ ಪ್ರಣವ. ಪ್ರಣವ ಪ್ರಕೃಷ್ಟ ರೂಪದಿಂದ ನವ, ನವ ಅಂತಂದ್ರೆ ಹೊಸತು, ಆ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಹೊಸತು ಅಂತಂದ್ರೆ ಎಷ್ಟೋ ಸಹಸ್ರ ವರ್ಷಗಳಿಂದ ಆ ಓಂಕಾರದ ಜಪ ನಡೀತಾ ಇದೆ, ಇವತ್ತು ಕೂಡ ನಡೀತಾ ಇದೆ, ಇನ್ನು ಮುಂದೆ ಕೂಡ ನಡೀತಿದೆ. ಯಾರೂ ಕೂಡ ಆ ಓಂಕಾರದ ಕುರಿತಾಗಿ ಬೇಸರ ಪಟ್ಟುಕೊಳ್ಳೋಕೆ ಸಾಧ್ಯವೇ ಇಲ್ಲ, ಕಾರಣ ಅದು ಪ್ರಣಾಮ, ಎಂದೆಂದಿಗೂ ಕೂಡ ಹೊಸತು. ಓ ಅಂತ ಉಚ್ಚರಿಸಿದಾಗಲೇನೇನೆ ಏನು ಆನಂದ ಆಗುತ್ತೆ, ಅದನ್ನ ಎಲ್ಲರೂ ಸೇರಿ ಉಚ್ಚರಿಸಿದಾಗ ಎಷ್ಟು ಆನಂದ ಆಗುತ್ತೆ, ಎಲ್ಲರ ಜೀವದ ಒಳಗೆ ಅದು ಸೂಕ್ಷ್ಮ ರೂಪದಿಂದ ಇದೆ, ಮೂಲಾಧಾರದಲ್ಲಿ ಆ ಅನಾಹತ ಶಬ್ದ ತಾನೇ ತಾನಾಗಿ ಇದೆ. ಅದರ ಉದ್ಘಾಟನೆ ಆದಾಗ, ಅದು ತೆರೆದಾಗ ಕೇಳುಕ್ ಶುರುವಾಗುತ್ತೆ, ಹೃದಯದವರೆಗೆ ಆ ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಮೂಲಾಧಾರದಿಂದ ಮೇಲೇರಿ ಹೃದಯಕ್ಕೆ ತಲುಪಿದಾಗ ಅನಾಥನಾದ ತಾನೇ ತಾನಾಗಿ ಕೇಳೋದಕ್ಕೆ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಈ ಓಂ ಅಂತ ನಾವು ಏನು ಉಚ್ಚರಿಸ್ತಾ ಇದ್ದೇವೋ ಈ ಸ್ವರ ಅಂತ ಹೇಳ್ತಕ್ಕಂಥದ್ದು ಆ ಸ್ವರದ ಪ್ರತೀಕ. ಸಾಲಿಗ್ರಾಮ ಶಿಲೆ ವಿಷ್ಣುವಿನ ಪ್ರತೀಕ, ಒಂದು ವಿಗ್ರಹ ಅದು ಭಗವಂತನ ಪ್ರತೀಕ. ಹಾಗೆ ಈ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಆ ನಿಜವಾದ ಓಂಕಾರ ಇದೆಯಲ್ಲ, ಪ್ರಣವ ಇದೆಯಲ್ಲ, ಅದರ ಪ್ರತೀಕ. ಒಳಗಡೆ ಇರತಕ್ಕಂಥ ಓಂಕಾರಕ್ಕೆ ಒಂದು ಜಾಗೃತಿಯನ್ನುಂಟು ಮಾಡೋದಕ್ಕಾಗಿ ಈ ಹೊರಗಡೆಯ ಓಂಕಾರದ ಉಚ್ಚಾರ, ಅದನ್ನ ಮೊದಲು ವೈಖರಿ ರೂಪದಿಂದ ಮಾಡ್ಕೊಂಡು ಬರ್ತಾ ಇರಬೇಕು. ವೈಖರಿ ರೂಪ ಅಂತಂದ್ರೆ ನಾವು ಬಾಯಿಂದ ಉಚ್ಚರಿಸುವಂತಹದ್ದು. ಕೊನೆಯಲ್ಲಿ ಪರಾಪಶ್ಯಂತಿ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಮಾನಸಿಕವಾಗಿ ಮಾಡ್ತಾ ಮಾಡ್ತಾ ಮಾಡ್ತಾ ಆಗ ಆ ಮೂಲಾಧಾರ ಅಂತ ಹೇಳ್ತಕ್ಕಂಥದ್ದು ತೆರೆದುಕೊಳ್ಳುತ್ತೆ. ಮಾನಸಿಕವಾಗಿ ಆ ಓಂಕಾರವನ್ನು ತೆಗೆದುಕೊಂಡಾಗ ಮೂಲಾಧಾರ ಅಂತ ಹೇಳ್ತಕ್ಕಂಥದ್ದು ತನ್ನಿಂತಾನೆ ತೆರೆದುಕೊಳ್ಳುತ್ತೆ. ಆಗ ಆ ಓಂಕಾರದ ಮೂಲ ಸ್ವರೂಪದ ಸಂಸ್ಪರ್ಶ ನಮ್ಮ ಜೀವಕ್ಕೆ ಆಗುತ್ತೆ. ಅದು ನಿಜವಾದ ಅನುಭವ, ಓಂಕಾರದ ಅನುಭವ. ಅದೇ ನಾದೋಪಾಸನೆಯ ಸಿದ್ಧಿ, ಅದೇ ನಾದ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಊರ್ಧ್ವಗಾಮಿಯಾಗಿ ಸಹಸ್ರಾರ್ಧವನ್ನು ಸೇರಿದಾಗ ಸಮಾಧಿ. ಪ್ರತಿಯೊಬ್ಬ ಯೋಗಿಗೂ ಕೂಡ ಈ ಓಂಕಾರದ ಅನುಭವ ಆಗಲೇಬೇಕು. ಅದೊಂದು ಅನಿವಾರ್ಯವಾದಂತಹ ನಿಯಮ. ಜಪದ ಮೂಲಕವೇ ಆಗಲಿ, ಯೋಗ ಸಾಧನೆಯ ಮೂಲಕವೇ ಆಗಲಿ, ಇನ್ನು ಭಕ್ತಿಭಾವದ ಮೂಲಕವೇ ಆಗಲಿ, ಹತ್ತು ಕರೆಯುವುದರ ಮೂಲಕವೇ ಆಗಲಿ, ಮೊಟ್ಟ ಮೊದಲನೇದಾಗಿ ಆ ಮೂಲಾಧಾರ ಸ್ವರೂಪ ಅದು ಜಾಗೃತವಾಗಿಬಿಡುತ್ತೆ. ಆದರೆ ಬಹಳ ಕಾಲ ಮಾಡಬೇಕಾಗುತ್ತೆ, ಬಹಳ ಕಾಲ ಮಾಡಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಈ ಹೊರಗಡೆ ನಾವು ಉಚ್ಚರಿಸ್ತೀವಲ್ಲ ಓಂಕಾರ, ಈ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ತನ್ನಷ್ಟಕ್ಕೆ ತಾನೇ ಇಳಿಯುತ್ತೆ. ನಾವು ಯಾವುದನ್ನ ಮಾನಸಿಕವಾಗಿ ವಾಚಿಕವಾಗಿ ಶಾರೀರಿಕವಾಗಿ ಮಾಡ್ತೇವೋ ಅವೆಲ್ಲವೂ ಕೂಡ ಮಾಡಿದ ಪ್ರತಿಯೊಂದು ಕಾರ್ಯವೂ ಕೂಡ ಬೀಜರೂಪವನ್ನು ತಾಳಿ ನಮ್ಮ ಮನಸ್ಸಿನ ಮೂಲದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಮನಸ್ಸಿನ ಮೂಲ ಇರುವಂತಹದ್ದೇ ಆ ಮೂಲಾಧಾರದಲ್ಲಿ. ಆದ್ರಿಂದ ನಾವು ಹೊರಗಡೆ ಬಹಿರಂಗವಾಗಿ ಮಾಡತಕ್ಕಂತಹ ಕಾರ್ಯಕಲಾಪಗಳ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು. ಯಾತಕ್ಕೆ ಅಂದ್ರೆ ಅದು ಬೀಜ ರೂಪದಲ್ಲಿ ಒಳಗಡೆ ಹೋಗಿ ಸೇರಿ ಮತ್ತೆ ಅದು ವೃಕ್ಷವಾಗಿ ಹತ್ತಾರು ಬೀಜಗಳಿಗೆ ಕಾರಣವಾಗಿ ನಮ್ಮ ವ್ಯಕ್ತಿತ್ವ ಅಂತ ಇರತಕ್ಕಂಥದ್ದು ಆ ರೀತಿಯಲ್ಲಿ ಬೆಳೆದುಕೊಂಡು ಹೋಗುತ್ತೆ. ಆದ್ರಿಂದ ಈ ಆಧ್ಯಾತ್ಮಿಕ ಕಾರ್ಯ ಅಂತನ್ನೋದನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಬೀಜ ರೂಪದಲ್ಲಿ ಮೂಲಕ್ಕೆ ಹೋಗಿ ಸೇರಿ ಅಲ್ಲಿಂದ ಮತ್ತೆ ಅದು ಜಾಗೃತವಾಗಿ ಬಂದಾಗ ತಾನೇ ತಾನಾಗಿ ಓಂಕಾರ ಜಪ ನಮ್ಮಿಂದ ಪ್ರಾರಂಭವಾಗುತ್ತೆ. ಅದಕ್ಕೆ ಅಜಪ ಜಪ ಅಂತ ಹೆಸರು. ಜಪ ಮಾಡದೇ ಇದ್ರೂ ತಾನಾಗಿ ಜಪ ಆಗತಕ್ಕಂಥದ್ದಕ್ಕೆ ಅಜಪ ಜಪ ಅಂತ ಹೆಸರು. ಯಾವಾಗ ಮನಸ್ಸಿನಲ್ಲಿ ತಾನೇ ತಾನಾಗಿ ಆ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಉಚ್ಚರಿಸಲ್ಪಡ್ತಾ ಇರುತ್ತೋ, ಮಾತನಾಡ್ತಾ ಇರುವಾಗಲೇ ಆಗಲಿ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗಲೇ ಆಗಲಿ, ಆ ಓಂಕಾರ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಉಚ್ಚರಿಸಲ್ಪಡುತ್ತೋ ಆಗ ಮನುಷ್ಯ ಪರಮಾನಂದ ಭರಿತನಾಗಿ ಇರ್ತಾನೆ. ಕಾರಣ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಏಕಮುಖವಾಗಿರುತ್ತೆ. ಓಂಕಾರಕ್ಕೆ ಸಿಲುಕಿದಂತಹ ಮನಸ್ಸು ಏಕಮುಖವಾಗಿರುತ್ತೆ. ಆ ಏಕಮುಖದಲ್ಲಿಯೇ ಆನಂದ, ಆ ಏಕಾಗ್ರತೆಯಲ್ಲಿಯೇ ಆನಂದ. ಒಂದು ಎರಡು ನಿಮಿಷ ಕಾಲ ಓಂಕಾರವನ್ನು ಜಪಿಸೋಣ, ಅದು ನಿಮ್ಮ ಹೃದಯದ ಒಳಗಡೆ ಬೀಜ ರೂಪದಿಂದ ಹೋಗೋದಕ್ಕೆ ಸಹಾಯವಾಗುತ್ತೆ. ಒಮ್ಮೆ ನಾನು ಹೇಳೋದು, ಆಮೇಲೆ ನೀವು ಹೇಳೋದು. ಈ ರೀತಿಯಲ್ಲಿ ಮ ಈ ಮೂರು ಅಕ್ಷರಗಳ ಜೋಡಣೆ ಇದೆ ಇದರಲ್ಲಿ. ಅಕಾರ ಅಂತ ಹೇಳ್ತಕ್ಕಂಥದ್ದು ಸೃಷ್ಟಿಯ ಪ್ರತೀಕ, ಉಕಾರ ಅಂತ ಹೇಳ್ತಕ್ಕಂಥದ್ದು ಬೆಳವಣಿಗೆಯ ವೃದ್ಧಿಯ ಪ್ರತೀಕ, ಮಕಾರ ಅಂತ ಹೇಳ್ತಕ್ಕಂಥದ್ದು ಪ್ರಳಯದ ಪ್ರತೀಕ. ಹೀಗೆ ಈ ಓಂಕಾರದಲ್ಲಿ ಸೃಷ್ಟಿ, ಸ್ಥಿತಿ, ಪ್ರಳಯ ಅಂತ ಹೇಳ್ತಕ್ಕಂಥದ್ದು ಇದೆ. ಹಾಗೆ ಪ್ರಳಯವಾದಾಗ ಪರಬ್ರಹ್ಮದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಈ ಓಂಕಾರ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ಸೇತುವೆ. ಈ ಸೇತುವೆ ಮೇಲೆ ನಾವು ಈ ಜಗತ್ತು ಅಂತ ಹೇಳ್ತಕ್ಕಂತಹ ಉಪ್ಪು ಸಮುದ್ರವನ್ನ ದಾಟಿ ಆ ಕಡೆ ಇರತಕ್ಕಂತಹ ಕ್ಷೀರ ಸಮುದ್ರಕ್ಕೆ, ಅಮೃತ ಸರೋವರಕ್ಕೆ ಹೋಗಿ ಸೇರಿಕೊಳ್ಳಬಹುದು. ಓಂಕಾರ ಪರಮ ಅದ್ಭುತವಾದಂತಹ ಒಂದು ಮಂತ್ರ. ಓಂಕಾರವೇ ಒಂದು ಮಂತ್ರ, ಬೇರೆ ಯಾವ ಇತರ ಶಬ್ದಗಳ ಅವಶ್ಯಕತೆಯೇ ಇಲ್ಲ. ಇತರ ಶಬ್ದಗಳ ಅದು ಇತರ ದೇವತೆಗಳ ಹೆಸರನ್ನು ಸೇರಿಸಿದಂತಹ ಈ ಓಂಕಾರ ಇದೆಯಲ್ಲ, ಕೊನೆಗೂ ಆ ಜಪವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಆ ನಾಮ ಅಂತ ಹೇಳ್ತಕ್ಕಂಥದ್ದು ಹೋಗಿ ಈ ಓಂಕಾರದಲ್ಲಿ ಲಯಗೊಂಡು ನಾಮರೂಪ ಅತೀತವಾದಂತಹ ಸ್ಥಿತಿಗೆ ನಾವು ಬಂದು ತಲುಪ್ತೇವೆ. ಅಂದ್ರೆ ಅಲ್ಲಿಗೆ ಆ ಮುಕ್ತಿ ಅಂತ ಅನ್ನೋದೇನಿದೆಯೋ, ಅಖಂಡತೆ ಅಂತ ಅನ್ನೋದೇನಿದೆಯೋ ಅದೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ. ಇದಕ್ಕೆ ನಾದಬ್ರಹ್ಮೋಪಾಸನೆ ಅಂತ ಹೆಸರು. ಋಷಿ ಮುನಿಗಳು ಈ ನಾದೋಪಾಸನೆಯಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಅದರ ಆನಂದ ಸಿಕ್ಕಿದೆ. ಆದ್ರಿಂದ ರಾಮನ ಅವಶ್ಯಕತೆ ಅವರಿಗಿಲ್ಲ. ಆದ್ರಿಂದ ಅವರು ಹೇಳ್ತಾ ಇದ್ದಾರೆ, ರಾಮ ನೀ ನನಗೆ ಅವತಾರ ಅಂತ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ, ನಿನ್ನನ್ನು ನಾನು ಅವತಾರ ಅಂತ ತಿಳಿಯುವುದಿಲ್ಲ ಅಂತ. ಆ ರೀತಿಯಲ್ಲಿ ಹೇಳಿದಾಗ ರಾಮನಿಗೆ ಎಷ್ಟು ಕೋಪ ಬರಬೇಕು ಯೋಚನೆ ಮಾಡಿ. ನಮ್ಮ ನಿಮ್ಮಂತವರಾಗಿದ್ರೆ ಅವನ ಕೈಯಲ್ಲಿ ಹೇಗಿದ್ರು, ಆಗ ಧನು ಇತ್ತು, ಬಾಣನೂ ಇತ್ತು, ಆ ಎಲ್ಲ ಋಷಿಮುನಿಗಳು ತುಂಡರಿಸಬೇಕಾಗಿತ್ತು. ನಾನು ಎಷ್ಟು ಕಷ್ಟಪಟ್ಟುಕೊಂಡು ಈ ಮಾನವ ಜನ್ಮಕ್ಕೆ ಬಂದು ಅವತಾರ ತಾಳಿ ಏನೋ ಲೀಲೆ ಮಾಡಬೇಕು ಅಂತ ಹೇಳಿ ನೀವೆಲ್ಲ ಅಲ್ಲ ಗಳದು ನನ್ನ ಕಾರ್ಯವನ್ನೇ ಹಾಳು ಮಾಡ್ತಾ ಇದ್ದಿರಲ್ಲ, ನೀವು ಹೊರಟೋಗಿರಲಾಗಿ ಅಲ್ವೇ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಮ ಪ್ರಸನ್ನನಾಗಿ ಸ್ವಲ್ಪ ನಕ್ಕು ಅವರು ಇತ್ತಂತ ಪೂಜೆಯನ್ನು ಸ್ವೀಕರಿಸಿ ಹೊರಟೋದಂತೆ. ಕೋಪಿಸಿಕೊಳ್ಳಿಲ್ಲ ಅವನು. ಯಾತಕ್ಕೆ ಅಂತಂದ್ರೆ ಅವನು ನಕ್ಕದ್ ಯಾತಕ್ಕೆ, ಅವನು ಪ್ರಸನ್ನನಾದ ಯಾತಕ್ಕೆ, ಅವನು ಪ್ರಸನ್ನಾದನಾದ ಯಾಕೆ. ಈ ರೀತಿಯಲ್ಲಾದ್ರು ಅವರು ನನ್ನನ್ನೇ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಪ್ರಸನ್ನನಾದದ್ದು ಅದಕ್ಕೆ. ನಕ್ಕದ್ ಯಾತಕ್ಕೆ, ಅಯ್ಯೋ ನನ್ನನ್ನೇ ಅವರು ಉಪಾಸನೆ ಮಾಡ್ತಾ ಇರೋದನ್ನು ಅರಿದೇ ಹೋದ್ರಲ್ಲ ಇವರು ಅಂತ. ಜ್ಞಾನಿಗಳಿಗೆ ಯಾವಾಗಲೂ ಕೋಪ ಬರೋದಿಲ್ಲ, ಯಾಕೆಂದ್ರೆ ಅವರ ದುರವಸ್ಥೆ, ಜನಗಳ ದುರವಸ್ಥೆಯನ್ನು ನೋಡಿ. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಮ ಪ್ರಸನ್ನನಾಗಿ ಸ್ವಲ್ಪ ನಕ್ಕು ಅವರು ಕೊಟ್ಟಂತಹ ಪೂಜೆಯನ್ನು ಸ್ವೀಕರಿಸಿ ಹೊರಟೋದಂತ. ಬಳಿಕ ಮುಂದುವರಿಸ್ತಾರೆ, ಆದರೆ ನಿತ್ಯ ಯಾರದೋ ಆತನದೇ ಲೀಲೆ. ನಾನು ಹಿಂದೆ ತಿಳಿಸಿರುವ ಹಾಗೆ ಇದು ಛಾವಣಿ ಮತ್ತು ಮೆಟ್ಟಿಲು ಸಾಲಿನ ಹಾಗೆ. ಸಚಿದಾನಂದ ಅನೇಕ ವಿಧದಲ್ಲಿ ಕ್ರೀಡಿಸ್ತಾನೆ. ಉದಾಹರಣೆಗೆ ಭಗವಲ್ಲೀಲೆ, ದೇವಲೀಲೆ, ನರಲೀಲೆ, ಜಗಲ್ಲೀಲೆ. ನರಲೀಲೆಯಲ್ಲಿ ಅವತಾರ ಪುರುಷನಾಗುತ್ತಾನೆ. ನರಲೀಲೆ ಅಂದ್ರೆ ಏನು ಗೊತ್ತೇ, ಇದು ವಿಶಾಲವಾದ ಛಾವಣಿಯ ಮೇಲೆ ಬಿದ್ದಂತಹ ಮಳೆ ನೀರಿದೆಯಲ್ಲ, ಅದು ಒಂದು ಕೊಳವೆಯ ಮೂಲಕ ಜರ್ ಅಂತ ಹೊರಕ್ಕೆ ಬರುತ್ತಲ್ಲ ಹಾಗೆ, ಕೊಳವೆಯ ಮೂಲಕ ನೀರು ಬರುವ ಹಾಗೆ ಸಚ್ಚಿದಾನಂದ ಶಕ್ತಿ. ಅಷ್ಟೇ ಅಲ್ಲ, ಸಚ್ಚಿದಾನಂದವೇ ಮಾನವನೆಂಬ ಕೊಳವೆಯ ಮೂಲಕ ಹೊರಕ್ಕೆ ಬರುತ್ತದೆ. ಭರದ್ವಾಜನೇ ಮೊದಲಾದ 12 ಋಷಿಗಳು ಮಾತ್ರ ರಾಮನನ್ನ ಅವತಾರ ಪುರುಷ ಅಂತ ಗುರುತಿಸಿದ್ರು. ಅವತಾರ ಪುರುಷನನ್ನ ಎಲ್ಲರೂ ಗುರುತಿಸಲಾರರು. ಛಾವಣಿಯ ಪಕ್ಕದಲ್ಲಿ ಇರತಕ್ಕಂತಹ ಕೊಳವೆಯ ಉದಾಹರಣೆ ಕೊಡ್ತಾರೆ ಅವತಾರ ಪುರುಷನನ್ನ. ಅವತಾರ ಪುರುಷನಿಗೆ ನೋಡಿ ಎಂತ ಉದಾಹರಣೆ, ಎಲ್ಲ ಆಗ್ಬಿಟ್ಟು ಕೊಳವೆ ಉದಾಹರಣೆ. ಆದ್ರೆ ಆ ಕೊಳವೆ ಅಂತ ಹೇಳ್ತಕ್ಕಂಥದ್ದು ಏನದೋ, ಅವತಾರ ಪುರುಷನ ಶರೀರ, ಅವತಾರ ಪುರುಷನ ವ್ಯಕ್ತಿತ್ವ. ಆದ್ರೆ ಆ ಕೊಳವೆ ಒಳಗಿಂದ ಏನು ಬರ್ತಾ ಇದೆ, ಮಹಡಿ ಮೇಲೆ ಬಿದ್ದಂತಹ ಮಳೆ ನೀರು, ಹಾಗೇನೇನೆ ಅಖಂಡ ಸಚ್ಚಿದಾನಂದ ಅಂತ ಹೇಳ್ತಕ್ಕಂತಹದ್ದು ಈ ಜನರಿಗೆಲ್ಲ ತಲುಪುವುದಕ್ಕೆ ಮಾರ್ಗ ಏನಿದೆ? ಅವತಾರ ಪುರುಷನ ಮೂಲಕ ಅದು ಹರಿದುಕೊಂಡು ಬರುತ್ತೆ. ಶ್ರೀರಾಮಕೃಷ್ಣರ ಸಂಪರ್ಕದಲ್ಲಿ ಇದ್ರೆ ಸಾಕು, ಆ ಸಚ್ಚಿದಾನಂದದ ರಸ ಅದಿರತಕ್ಕಂತಹದ್ದು ಅವರ ಮೂಲಕ ಹರಿದುಕೊಂಡು ಬರುತ್ತೆ. ಅದನ್ನೇ ಆ ಸುತ್ತಮುತ್ತ ಇರತಕ್ಕಂಥ ಜನ ಎಲ್ಲ ಚಪ್ಪರಿಸಿದ್ದು ಅವತ್ತು. ಹೀಗೆ ಅವತಾರ ಪುರುಷ ಅಂತ ಹೇಳ್ತಕ್ಕಂಥವನ ಕೆಲಸ ಅಂತ ಇರುತ್ತೆ ಇದು. ಆದರೆ ಅದೊಂದು ದಿವ್ಯವಾದಂತಹ ಕೊಳವೆ, ಅದೊಂದು ದಿವ್ಯವಾದಂತಹ ವ್ಯಕ್ತಿತ್ವ. ಅಲ್ಲಿ ಆ ಪರಬ್ರಹ್ಮದ ಸ್ರೋತ ಅಂತ ಹೇಳ್ತಕ್ಕಂತಹದ್ದು ತಾನೇ ತಾನಾಗಿರುತ್ತೆ. ಇಂತಹ ಅವತಾರ ಪುರುಷನನ್ನ ಎಲ್ಲರೂ ಗುರುತಿಸಲಾರರು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಲ್ಲಿ ರಾಮನ ಉದಾಹರಣೆಯನ್ನು ಕೂಡ ಅದಾಗಲೇ ಕೊಟ್ಟಿದ್ದಾರೆ. 11 ಜನ ಋಷಿಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದ ಅಲ್ಲದೇನೆ ಬಾಕಿ ಉಳಿದವರು ಸಾಧ್ಯವಾಗಲಿಲ್ಲ ಅಂತ ಬಳಿಕ ಮುಂದುವರೆಸ್ತಾ ಹೇಳ್ತಾರೆ. ಸಚ್ಚಿದಾನಂದನೇ ಅವತಾರ ವ್ಯಕ್ತಿ ಜ್ಞಾನ ಭಕ್ತಿ ಇವುಗಳ ಉಪದೇಶವನ್ನು ಕೊಡ್ತಾನೆ. ಒಳ್ಳೇದು. ಈಗ ನನ್ನ ಸಂಬಂಧವಾಗಿ ನಿನ್ನ ಅಭಿಪ್ರಾಯ ಏನು? ಶ್ರೀರಾಮಕೃಷ್ಣ ಮತ್ತೆ ಈ ಪ್ರಶ್ನೆ ಕೇಳೋದುಂಟು. ಅವರು ನಾನು ನಾನು ಅಂದವರಲ್ಲ, ಇದು ಇದು ಅಂದವರು. ಅದರ ಮಧ್ಯೆ ಮಧ್ಯೆ ಆ ನಾನು ಅಂತಿರ್ತಕ್ಕಂಥದ್ದು ಆತ್ಮೀಯರಲ್ಲಿ ಮಾತ್ರ, ಆತ್ಮೀಯರಲ್ಲಿ ಈ ತರದ ನಿಯಮಾವಳಿಗಳು ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತಾರೆ ಅದಕ್ಕೆ. ಸಂಪ್ರದಾಯೀಕರಣತೆ ಅಥವಾ ಆ ಥರದ್ದೇನು ಇರೋದಿಲ್ಲ. ಆದ್ರಿಂದ ಅವರು ಆನಂದವಾಗಿ ಕೇಳ್ತಾ ಇದ್ದಾರೆ ತನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಆದರೆ ಮಾಸ್ಟರ್ ಮಾಷೆ ಏನು ಹೇಳ್ತಾ ಇದ್ದಾನೆ ಅಂತ ಒಂದು ಕೇಳೋಕೆ ಮೊದಲೇನೇ ಇನ್ನೊಂದು ಮಾಸ್ಟರ್ ಮಾಡ್ತಾರೆ. ಒಮ್ಮೆ ನಮ್ಮ ತಂದೆ ಗಯೆಗೆ ಹೋಗಿದ್ರು. ಅಲ್ಲಿ ರಘುವೀರ ಅವರ ಸ್ವಪ್ನದಲ್ಲಿ ಬಂದು ಹೇಳಿದಂತೆ, ನಾನು ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ. ಅದಕ್ಕೆ ನಮ್ಮ ತಂದೆ ಹೇಳಿದ್ರಂತೆ, ಹೇ ಭಗವಂತ, ನಾನೊಬ್ಬ ದರಿದ್ರ ಬ್ರಾಹ್ಮಣ, ನಿನ್ನ ಸೇವೆ ಮಾಡೋದಕ್ಕೆ ನನ್ನ ಕೈಲಿ ಎಲ್ಲ ಸಾಧ್ಯವಾದೀತು ಅಂತ. ರಘುವೀರ ಆ ಗಯಾ ವಿಷ್ಣು ಹೇಳಿದ್ದಂತೆ, ಅದರ ವಿಷಯವಾಗಿ ನೀನು ಸ್ವಲ್ಪವೂ ಚಿಂತಿಸಬೇಡ, ಇವೆಲ್ಲ ಯಾವ ತೊಂದರೆಯೂ ಇಲ್ಲದೆ ನಡೆದುಕೊಂಡು ಹೋಗ್ಬಿಡುತ್ತೆ ಅಂತ. ಅಲ್ಲಿಗೆ ತಾವು ಯಾರು ಅಂತ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆ ಕಡೆಯಿಂದ ಗಯೆಯಿಂದ ಬಂದವನು ಗಯಾ ವಿಷ್ಣು, ಈ ಕಡೆಯಿಂದ ರಘುವೀರ ಮನೆದೇವರು. ಈ ಭಗವತ್ ತತ್ವ ಅಂತ ಹೇಳ್ತಕ್ಕಂತಹದ್ದು ರಾಮಕೃಷ್ಣ ರೂಪದಿಂದ ಈ ರೀತಿ ಅವತಾರ ತಾಳಿದೆ ಅಂತ ಅನ್ನೋದನ್ನ ಮಾಸ್ಟರ್ ಮಾಷೆನಿಗೆ, ಆ ಮಾಸ್ಟರ್ ಮಾಷೆನೆ ಉತ್ತರ ಕೊಡಬೇಕಾದ್ರೆ ಮೊದಲು ತಾವೇ ಹೇಳಿಬಿಡ್ತಾರೆ, ತಂದೆ ಈ ಬಗೆಯ ಅನುಭವ ಎಲ್ಲ ಆಯ್ತು ಅಂತ. ಎಲ್ಲ ಅವತಾರ ಪುರುಷರು ಕೂಡ ಜನ್ಮ ತಾಳುವ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳಿಗೆ ಒಂದಲ್ಲ ಒಂದು ಬಗೆಯ ಸೂಚನೆ, ಒಂದಲ್ಲ ಒಂದು ಬಗೆಯ ಅನುಭವ ಆಗಿರತಕ್ಕಂತಹದ್ರ ಉಲ್ಲೇಖ ಇದೆ. ಹಾಗೆಯೇ ಇಲ್ಲಿ ಶ್ರೀರಾಮಕೃಷ್ಣದ್ದು ಕೂಡ ಇದೆ. ಸ್ವಯಂ ಶ್ರೀರಾಮಕೃಷ್ಣರೇ ಅದನ್ನು ಮಾಸ್ತು ಮಹರ್ಷಿನಿಗೆ ಹೇಳಿದ್ದಾರೆ. ಅಲ್ಲಿ ಇಲ್ಲಿ ಅವರಿವರಿಂದ ಕಲೆ ಹಾಕಿದಂತಹ ಸಂಗತಿಯಲ್ಲ ಅಥವಾ ಕಟ್ಟುಕತೆಗಳಲ್ಲ, ಸ್ವಕಪೋಲ ಕಲ್ಪಿತ ಕೂಡ ಅಲ್ಲ. ಅದು ಎಂಥದ್ದು ಅಂತಂದ್ರೆ ಇಂತಹ ಶ್ರೀರಾಮಕೃಷ್ಣ ಬಾಯಿಂದಲೇ ಬಂದಂತೆ. ಅಂದ್ರೆ ಆ ಮಾತಿಗೆ ಇವರ ಮಂಜೂರಾತಿಯನ್ನ ಕೊಟ್ಟಂತೆ, ನಿಜ ಅದು ಅಂತ ಈ ಮೂಲಕ ಅವರು ತಿಳಿಸಿಕೊಟ್ಟಂತೆ. ನನ್ನ ಸಹೋದರಿ ಹೃದಯನ ತಾಯಿ ನನ್ನ ಪಾದಗಳನ್ನ ಗಂಧ ಪುಷ್ಪಗಳಿಂದ ಪೂಜಿಸ್ತಾ ಇದ್ಲು. ಒಂದಿನ ಆಕೆಯ ತಲೆಯ ಮೇಲೆ ನನ್ನ ಪಾದವನ್ನು ಇಡುವಂತೆ ಭಗವತಿ ನನ್ನನ್ನು ಪ್ರೇರೇಪಿಸಿ ನನ್ನ ಮೂಲಕ ಆಕೆಗೆ ಹೇಳಿದ್ಲು, ನೀನು ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡ್ತೀಯಂತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತಿದ್ದು. ಇನ್ನೊಂದು, ಅವರ ಸಹೋದರಿ ಯಾರು? ಹೇಮಾಂಗಿನಿಯ ಮಗಳಾದಂತಹ ರಾಮಶೀಲೆ ಅಂತ. ಹೇಮಾಂಗಿನಿ ಯಾರು ಅಂತಂದ್ರೆ ಶ್ರೀರಾಮಕೃಷ್ಣರ ತಂದೆಯಾದಂತಹ ಶುದೀರಾಮನ ತಂಗಿ ಹೇಮಾಂಗಿನಿ. ಆ ಹೇಮಾಂಗಿನಿಯ ಮಗಳು ರಾಮಶೀಲೆ. ಈ ತರದ ಹೆಸರು ಈ ಕಡೆ ಎಲ್ಲ ಇಲ್ಲ, ಇದು ಬಂಗಾಳಿ ಹೆಸರುಗಳು. ಯಾರು ಹೊಸದಾಗಿ ಯಾವ್ದಾದ್ರು ಹೆಣ್ಮಕ್ಳು ಹುಟ್ಟಿದ್ರೆ ಇರ್ಬೋದು ಹೆಸರು, ಚೆನ್ನಾಗಿದೆ ಹೇಮಾಂಗಿನಿ. ಹೃದಯನ ತಾಯಿ ಯಾರು? ಈ ರಾಮಶೀಲೆ ಹೃದಯನ ತಾಯಿ ಅಂದ್ರೆ ಹೃದಯ ಶ್ರೀರಾಮಕೃಷ್ಣಗೆ ಸೇವೆ ಮಾಡಿಕೊಂಡಿದ್ದವನು, ಅದ್ಭುತವಾದಂತಹ ಸೇವೆ ಮಾಡಿ ಅದ್ಭುತವಾದ ಕಾಟ ಕೊಟ್ಟು ಕೊನೆಗೆ ಶ್ರೀರಾಮಕೃಷ್ಣಿಂದ ಅವನು ಒಂದ್ ಬಗ್ಗೆ ಉಚ್ಚಾಟನೆ ಮಾಡಬೇಕಾಯಿತು ಜಗನ್ ಮಾತೆ. ಆದ್ರೆ ಅವನ ತಾಯಿ ಮಹಾಭಾಗ್ಯವಂತೆ, ಅದಕ್ಕೆ ಆಕೆ ಶ್ರೀರಾಮಕೃಷ್ಣರನ್ನು ಗುರುತಿಸಿದ್ಲು. ಆದ್ರಿಂದ ಶ್ರೀರಾಮಕೃಷ್ಣರ ಪಾದಗಳನ್ನ ಗಂಧ ಪುಷ್ಪಾದಿಗಳಿಂದ ಪೂಜೆ ಮಾಡ್ತಾ ಇದ್ಲು. ಕಾಮಾರ್ಪುಕರು ಬಂದಾಗ, ಶಿವರಿಗೆಲ್ಲ ಬಂದಿದ್ದಾಗ ಒಂದು ದಿನವಂತೂ ಜಗನ್ಮಾತೆಯ ಪ್ರೇರಣೆಯಿಂದ ಶ್ರೀರಾಮಕೃಷ್ಣರು ಆಕೆಯ ತಲೆಯ ಮೇಲೆ ತನ್ನ ಪಾದಗಳನ್ನು ಇಟ್ಬಿಟ್ಟಂತೆ. ತಲೆಯ ಮೇಲೆ ಪಾದಗಳನ್ನು ಇಡುವ ಹಾಗೆ ಇಲ್ಲ ಗುರುಗಳಲ್ಲದೆ, ಅದು ಗುರುಸ್ಥಾನ, ಬೇರೆ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಶ್ರೀರಾಮಕೃಷ್ಣರು ಅವಳ ತಲೆಯನ್ನ ತಮ್ಮ ಪಾದದಿಂದ ಸ್ಪರ್ಶಿಸಿ ಯಾಕೆ ಅಂತ ಹೇಳಿದ್ರೆ ಜಗನ್ಮಾತೆಯ ಆದೇಶ. ಹಾಗೆ ಮುಟ್ಟಿ ಅವಳನ್ನು ಕೃತಾರ್ಥಳನ್ನಾಗಿ ಮಾಡ್ತಾಳೆ, ಮಾಡ್ತಾರೆ ಶ್ರೀರಾಮಕೃಷ್ಣ. ಅಷ್ಟೇ ಅಲ್ಲ, ನೀನು ಕಾಶಿಯಲ್ಲಿ ಪ್ರಾಣವನ್ನ ತ್ಯಾಗ ಮಾಡ್ತೀಯಂತ. ಕಾಶಿಯಲ್ಲಿ ಪ್ರಾಣ ತ್ಯಾಗ ಮಾಡತಕ್ಕಂತಹದ್ದು ಎಷ್ಟು ಪವಿತ್ರವಾದದ್ದು ಅಂತ ಹೇಳಿದ್ರೆ ಮುಕ್ತಿಯೇ. ಅದನ್ನು ಸ್ವಯಂ ಶ್ರೀರಾಮಕೃಷ್ಣರೇ ಕಂಡಂತಹ ಅನುಭವ. ನಾವು ಆ ಶ್ರೀರಾಮಕೃಷ್ಣ ಯುಗಾವತಾರ ಶ್ರೀರಾಮಕೃಷ್ಣ ನೋಡ್ತೇವೆ, ಅದೊಂದು ದೊಡ್ಡ ಕತೆ, ಅಲ್ಲೇ ನೋಡಿಕೊಳ್ಳಬಹುದು ಅದನ್ನ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಅವತಾರ ತಾಳಿ ಏನೇನು ಅದ್ಭುತಗಳನ್ನ ಮಾಡಿದ್ರು ಅಥವಾ ತಮ್ಮ ಮೂಲಕ ಎಂತೆಂತ ಅದ್ಭುತಗಳೆಲ್ಲ ಆದವು ಅಂತನ್ನೋದನ್ನ ಮಾಸ್ಟರ್ ಮಾಷನಿಗೆ ಈ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.